ಪ್ರಧಾನ ಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಂಧವರೇ ಕೇಳಿ, ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಗ್ರಾಮದ ಶ್ರೀ ಶತ್ರುಘ್ನ ನಾಯಕ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕನಕಗಿರಿ ತಾಲೂಕಿನ ಹುಲಿಹೈದರ್ ಗ್ರಾಮದ ರೈತರಾಗಿರ್ತಕ್ಕಂತಹ ಶತ್ರುಘ್ನ ನಾಯಕ ದೊರೆ ಈ ರೈತರು ಇವತ್ತು ನಮ್ಮ ಜೊತೆಗಿದ್ದಾರೆ. ಇವರು ವಿಶೇಷವಾಗಿ 2 ಎಕರೆ 28 ಗುಂಟೆ ಭೂಮಿ ಇದೆ. ಈ ಕೃಷಿ ಭೂಮಿಯಲ್ಲಿ ಭತ್ತದ ಬೇಸಾಯವನ್ನು ಮುಖ್ಯವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದಿಷ್ಟು ಮನೆಗೇನೋ ಒಂದಿಷ್ಟು ಬೇಕಾಗುವಷ್ಟು ಹೂವಿನ ಗಿಡಗಳನ್ನು ಹಾಕ್ಕೊಂಡಿದ್ದಾರೆ, ಮತ್ತು ಒಂದಿಷ್ಟು ಮಾವಿನ ಮರಗಳಿದ್ದಾವೆ, ಮತ್ತು ತೆಂಗಿನ ಮರಗಳನ್ನು ಹಾಕ್ಕೊಂಡಿದ್ದಾರೆ. ಹೀಗೆ ಈ ಕೃಷಿಯನ್ನೇ ಅವಲಂಬಿಸಿಕೊಂಡು ಜೀವನ ಮಾಡ್ತಾ ಇರತಕ್ಕಂಥ ಶತ್ರುಘ್ನ ನಾಯಕ ದೊರೆ ಅವರು ತಮ್ಮ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮ ಮುಂದಿಗೆ ಹಂಚಿಕೊಳ್ತಿದ್ದಾರೆ. ಅವರನ್ನು ಮಾತನಾಡಿಸೋಣ. ನಮಸ್ಕಾರ ಶತ್ರುಘ್ನ ನಾಯಕ ದೊರೆ ಅವರು. ನಮಸ್ತೆ ಸರ್. ನಿಮಗೆ ದೊರೆ ಅಂತ ಇದೆಯಲ್ಲ, ರಾಜರೇನು ನೀವೆಲ್ಲ ಹೇಗೆ ಸರ್? ಇನ್ನು ಪೂರ್ವ ಕಾಲದಿಂದಲೂ ನಮ್ಗೆ ಆ ಥರನೇ ಇದೆ ಸರ್. ನಾವು ಹಿಂದಕ್ಕೆ ನಮ್ಮ ತಾತನರ ಕಾಲದಿಂದ ಸರ್ ಅದು ದೊರೆ ಅಂತಾನೆ ಬಂದಿದೆ ಸರ್. ಅವಾಗ ಆಳಿದ್ರು ಸರ್ ಊರ್ನ. ಹೌದಾ ಸರ್? ಮೊದ್ಲ ಕಾಲ ಹಂಗೆ ಇತ್ತು ಸರ್. ಹ್ಮ್ ಸರ್. ಹೌದು. ಈಗ ಹೆಸರು ಹೇಗಿದೆ ಅಲ್ಲ, ಇದು ರಾಮಾಯಣದ ಹೆಸರುಗಳಿದೆ ಶತ್ರುಘ್ನ, ನಿಮ್ಗೆ ಈ ಹೆಸರು ಯಾಕೆ ಇಟ್ರಿ ಇದನ್ನೆಲ್ಲ ಸರ್? ಇತಿಹಾಸ ಪೂರ್ವದಲ್ಲಿ ಸರ್ ನಮ್ಮ ಅಪ್ಪರು ಜಾಸ್ತಿ ರಾಮಾಯಣವನ್ನೇ ನೋಡ್ತಿದ್ದಾರೆ ಸರ್. ಅಂದ್ರೆ ಈ ತರ ಹೆಸರು ನಮ್ಮ ಕೇಳಿ ನಮ್ಮ ಇಡೀ ರಾಮಾಯಣ ಮಹಾಭಾರತದ ಹೆಸರುಗಳೇ ಇದೆ ಸರ್. ನಮ್ಮ ಕುಟುಂಬ ಟೋಟಲ್ ಆಗಿ ಕುಟುಂಬ ಇದೆ ಸರ್. ನಿಮ್ಮ ಕುಟುಂಬದಲ್ಲಿ ಯಾರ್ಯಾರ ಹೆಸರುಗಳಿದೆ ಹೇಳ್ರಿ ಸರ್? ಟೋಟಲ್ ಆಗಿ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ನಾವು ನಮ್ಮ ಅಪ್ಪರ ಹೆಸರು ರಂಗಣ್ಣ ನಾಯಕ್, ತಾಯಿ ಸಣ್ಣಕ್ಕ ಸರ, ರಾಮಣ್ಣ, ಲಕ್ಷ್ಮಣ, ಭರತ, ಶತ್ರುಘ್ನ ಅಂತೇಳಿ 4 ಜನ. ಅವರು ಹೆಂಗ ಆಯ್ಕೆ ಮಾಡ್ಕೊಂಡಾರ ಗೊತ್ತಿಲ್ಲ ಸರ್. ನಮ್ಮ 4 ಹೆಸರು ಇಟ್ಟಿದ್ದಾರೆ ಸರ್ ಮನೆಯಲ್ಲಿ. ಗಂಡ್ಮಕ್ಳು? ಹೌದು ಸರ್. 3 ಹೆಣ್ಮಕ್ಳು ಸರ್. ನಾನು ಅವ್ರ 3 ಹೆಣ್ಮಕ್ಳು ಇದ್ದಾರೆ ಸರ್. ಹೆಣ್ಮಕ್ಳಿಗೆ ಏನ್ ಹೆಸರು ಇಟ್ಟಿದ್ದಾರೆ? ಹನುಮಮ್ಮ, ಮತ್ತೆ ಸುಮಂಗಲ, ಆಮೇಲೆ ಅನ್ನಪೂರ್ಣ ಅಂತೇಳಿ ಇಟ್ಟಿದ್ದಾರೆ ಸರ್. 3 ಜನ ಸರ್. ನಾವು 4, 7 ಜನ ಸರ್ ನಮ್ಮ ಅಪ್ಪರಿಗೆ. ಈಗ 4 ಜನಕ್ಕೂ ಸಹಿತ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಈ ಹೆಸರುಗಳಿದಾವೆ ಇದಾವ ಸರ್ ಟೋಟಲ್ ಆಗಿ. ಅಂದ್ರೆ ಭರತನರ್ ನಾವು ಸ್ವಲ್ಪ ಪೂರ್ವಕ ಅನಾರೋಗ್ಯದಿಂದ ಸ್ವಲ್ಪ ತೀರ್ಕೊಂಡ್ರ ಸರ್. 3 ಜನ ಮಾತ್ರ ಮನೇಲಿ ಇದೀವಿ ಸರ್. ಹೌದಾ ಸರ್? ರಾಮ, ಲಕ್ಷ್ಮಣ, ಶತ್ರುಘ್ನ 3 ಜನ ಒಟ್ಟಿಗೆ ಕೂಡಿದ್ರಿ? ಹೌದು ಸರ್, ಒಟ್ಟಿಗೆ ಇದ್ದೇವೆ. ಹ್ಮ್ ಸರ್. ಈಗ ರಾಮಾಯಣದ ರಾಮನ ಹಾಗೆ ಕಷ್ಟ ಕಾರ್ಪಣ್ಯಗಳು ಜಾಸ್ತಿ ಇದಾವ ಅಂತಾನ ಹೇಗೆ ಸರ್? ಕಷ್ಟ ಕಾರ್ಪಣ್ಯ ಏನು ಸರ್, ವನವಾಸನ ಇದೆ ಸರ್. ಆದ್ರೆ ಒಟ್ಟಿಗೆ ಬಟ್ಟಿ ಏನ್ ತೊಂದರೆ ಇಲ್ಲ ಸರ್. ಹೌದ್ ಸರ್. ವನವಾಸ ಅಂದ್ರೆ ಯಾವ ಅರ್ಥದಲ್ಲಿ? ಯಾವ ಅರ್ಥದಲ್ಲಿ ಅಂದ್ರೆ ಸರ್ ನಾವು ಮುಂದೆ ಹೇಳಲ್ಲ ಸರ್, ಹಿಂದೆ ಬೀಳಲ್ಲ ಸರ್. ಹ್ಮ್ ಸರ್. ಹಂತದಲ್ಲಿ ಹೌದ್ ಸರ್. ನಮ್ದು ಕೃಷಿ. ಈಗ ನಿಮ್ಮ ಮೂಲ ತಂದೆ ನಿಮ್ಮ ತಾತನವ್ರ ಕಾಲದಿಂದಲೂ ಕೃಷಿಯನ್ನೇ ನಂಬ್ಕೊಂಡ್ ಬಂದಿದ್ದೀರಾ? ಹೌದ್ ಸರ್, ಕೃಷಿಯನ್ನೇ ಹೆಚ್ಚು ಅವಲಂಬಿತವಾಗಿದ್ದೀವಿ ಸರ್ ನಾವು. ಈಗ ನಿಮ್ಮ ಕುಟುಂಬಕ್ಕೆ ಎಷ್ಟು ಭೂಮಿ ಇದೆ ಸರ್? ನಾವು 2 ಎಕರೆ 28 ಗುಂಟೆ ಇದೆ ಸರ್. ಆದ್ರೆ 3 ಎಕರೆ ಬೇರೆ ಕಡೆ ಇದೆ ಸರ್, ಅದು ಹೊರಭೂಮಿ ಸರ್. 3 ಎಕರೆ 8 ಗುಂಟೆ ಇದೆ ಸರ್ ನಮ್ಮ ಅಪ್ಪರ ಹೆಸರಲ್ಲಿ ಇದ್ದು. ಈಗ 2 ಎಕರೆ 28 ಗುಂಟೆ ಏನಿದೆ ಸರ್, ಅದು ನಾವು ಇಲ್ಲಿ ಪಂಪ್ ಸೆಟ್ ಅಂದ್ರೆ ನೀರಾವರಿ ಮಾಡ್ತಿದ್ದೀವಿ ಸರ್. ಹೌದ್ ಸರ್. ನೀರು ಕೊಳವೆ ಬಾವಿ? ಹೌದ್ ಸರ್, ಕೊಳವೆ ಬಾವಿನೇ ಹಾಕ್ಸಿದ್ವಿ ಸರ್. ಎಷ್ಟು ಬಿದ್ದಿದೆ ನೀರು ಸರ್? ಬರೇ ನಾವು ಎಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ಇದೆ ಸರ್, 14 ಫೀಟಿಗೆ ನೀರು ಬಿದ್ದಿದೆ ಸರ್. 40 ಫೀಟಿಗೆ ಹಾಕ್ಲಿಲ್ಲ ಸರ್ ಅವರು. ಬರೀ 14 ಅಡಿಗೆ ನೀರು ಬಿದ್ದಿದೆ? ಹೌದು ಸರ್, ನೀರು ಬಿದ್ದಿದೆ. ಆದ್ರೆ 40 ಫೀಟಿಗೆ ಹಾಕಿದೆ ಸರ್. ಇವರದೇ 3 ಪೈಪ್ ಇದೆ ಸರ್. ಹ್ಮ್ ಸರ್. ಅಷ್ಟೇ? ಹ್ಮ್ ಸರ್. 25 ವರ್ಷ ಸರ್ ಈ ರನ್ನಿಂಗ್. ಅದು ಎಲ್ಲೂ ನೀರು ಕಡಿಮೆ ಆಗಿಲ್ಲ? ಇಲ್ಲ ಸರ್, ಯಾವತ್ತಿಗೆ ನೀವು 24 ಅವರ್ಸ್ ನೀವು ಅದನ್ನ ಮಾಡ್ತಾರೆ ಒಂದೇ ನೀರು. ಅಷ್ಟೇ? ಹ್ಮ್ ಸರ್. 2.5 ಇಂಚ್ 2.5 ಇಂಚ್ ಫುಲ್ ಗಂಗಮ್ಮ ಒಲಿಯೋದಂದ್ರೆ ಹಿಂಗೇನು ಸರ್? ಅದು ನನಗೆ ಗೊತ್ತಿಲ್ಲ ಸರ್, ದೇವ್ರಿಗೆ ಗೊತ್ತು ಸರ್. ಹ್ಮ್ ಸರ್. ಅಲ್ಲ, ಕೆಲವರಿಗೆ ಎಷ್ಟೋ ಆಳಕ್ಕೆ ಬೋರ್ ಕೊರೆದ್ರು ಸಹಿತ ನೀರು ಸಿಗಲ್ಲ ಅಂತ. ಅದು ಗಂಗಾದೇವಿ ಪುಣ್ಯ ಸರ್, ನಮ್ದು ದೇವರು ಹಿರಿಯರು ಮಾಡಿದ ಪುಣ್ಯ ಸರ್ ನಮ್ಗೆ. ಸರ್, ಈಗ ನಿಮ್ಗೆ 2 ಎಕರೆ 28 ಗುಂಟೆ ಭೂಮಿ ಇದೆ ಅಂತ ಹೇಳಿ, ಏನೇನ್ ಬೆಳಿತಾ ಇದ್ರಿ ಶತ್ರುಘ್ನ ಸರ್? ನಾವು ಹೆಚ್ಚಾಗಿ ಅಂದ್ರೆ ಭತ್ತ ಒಂದೇ ಬೆಳೆ ಸರ್ ನಾವು ಬೆಳೆಯೋದು. ಅದು ಒಂದೇ ಪೈರ್ ಮಾತ್ರ ಮಾಡ್ತೀವಿ ಸರ್ ಭತ್ತ. ಉಳಿದೇ ಅವನದು ತೇಗು ತೆಂಗು ಮಾವು ಇದು ಏನಿದೆ ಸರ, ಇವು ನಮ್ಗೆ ಹಂಗ ಸಕಾಲಕ್ಕೆ ಇದ್ದೇ ಇರ್ತಾವ ಸರ. ಈಗ ನಿಮಗೆ ಕಾಲುವೆ ನೀರು ಬರಲ್ಲ? ಇಲ್ಲ ಸರ್, ಕಾಲುವೆ ನೀರು ಇಲ್ಲ ಸರ್. ನೀರು ಬರಲ್ಲ? ಇಲ್ಲ ಸರ್. ಪಂಪ್ಸೆಟ್ ನೀರು ಮಾತ್ರ ನೀವು ಬಳಕೆ ಮಾಡ್ಕೊಳ್ತಾ ಇದ್ರಿ? ಹೌದು ಸರ್. ಎರಡು ಎಕರೆನು ಭತ್ತ ಹಾಕ್ತೀರಾ? ಹ್ಞೂ, ಎರಡು ಎಕರೆ 28 ಗುಂಟ್ನು ಭತ್ತ. ಅಷ್ಟು ಭತ್ತ? ಹೌದು ಸರ್. ಯಾವ ತಳಿ ಭತ್ತ ನೀವು ಹೆಚ್ಚಾಗಿ? ಸೋನ ಮಸರಿ ಸರ್. ಸೋನ ಮಸರಿ? ಹೌದು ಸರ್. ಊಟಕ್ಕೆ ಬೇಕಾಗುವಂತ ಅದು ನಮ್ಮ ಮನೆಗೆ ಅಷ್ಟೇ ಬೆಳೆ ಸರ್. ಅದನ್ನ ಮಾರಲ್ಲ ಸರ್ ನಾವು. ಅಷ್ಟು ಮಾರಲ್ಲ? ಇಲ್ಲ ಸರ್, ಒಂದು ಕಾಳು ಒಂದು ಚೀಲ ಕೂಡ ಮಾರಲ್ಲ ಸರ್ ನಾವು. ವರ್ಷ ಪೂರ್ತಿ ನಮ್ಗೆ ಮನೆ ನಿಮಗೆ ಬೇಕಾದ? ಹೌದು ಸರ್. ಅದು ನಾವು ಖರ್ಚು ಬೇಕಾದ್ರೆ ಒಂದು 5-10 ಚೀಲ ಮಾರ್ತು ಸರ್. ಟೋಟಲ್ ಆಗಿ 30-35 ಚೀಲ ಬರ್ತ ಸರ್ ನಮ್ಗೆ ಎಕರೆಕ್ಕೆ. ಅಷ್ಟೇ ಸರ್. ನಾವ್ ಬರೀ ನಿಮ್ಮ ಮನೇಲಿ ಅಕ್ಕಿಯನ್ನ ಊಟ ಮಾಡೋದ? ಇಲ್ಲ ಸರ್, ಜೋಳ ಸಜ್ಜೆ ಇವೆಲ್ಲವೂ. ಅದ್ರ ಜೊತೆ ಜೋಳ ಇಲ್ಲ ಸರ್ ನಾವು ಕೊಂಡಿತು ಸರ್. ಸರ್ ಅದು ಅದು ಸವಳು ಮತ್ತು ಉಸುಗು ಮಿಶ್ರಿತ ಭೂಮಿ ಆದ್ರಿಂದ ಬೆಳೆಯಲ್ಲ ಸರ್ ನಾನು. ಅಂದ್ರೆ ಅಲ್ಲಿ ಜೋಳ ಬೆಳೆಗೆ ಬರಲ್ಲ? ಇಲ್ಲ ಸರ್. ಜೋಳಕ್ಕೆ ಯಾವತ್ತಾದ್ರೂ ಪ್ರಯೋಗ ಮಾಡಿದ್ರೆ? ಪ್ರಯೋಗ ಮಾಡಿದೀವಿ ಸರ್, ಆದ್ರೆ ಅದು ಬಿಳಿ ತರ ಆಗ್ಬಿಡ್ತು ಸರ್ ಜೋಳ. ಆ ಮಲ್ಲಿಗೆ ಏನ ಹೊಡಿತು ಅಂತಾರಲ್ಲ ಸರ್, ಆ ತರ ಆಗ್ಬಿಡ್ತಾರೆ. ಹಾಗಾಗ್ಬಿಟ್ರಿ? ಅದಕ್ಕಾಗಿ ಆಗಲ್ಲ ಸರ್, ಸಜ್ಜೆ ಆಗುತ್ತೆ ಸರ್. ಸಜ್ಜೆ ಆಗುತ್ತೆ, ಸಜ್ಜೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ ಸರ್ ಸಜ್ಜೆ. ಈಗ ಭತ್ತವನ್ನು ಯಾವ ಪದ್ಧತಿಯಲ್ಲಿ ಬೆಳೀತಾ ಇದ್ರಿ ಸರ್? ಭತ್ತವನ್ನು ನಾವು ಪೂರ್ಣವಾಗಿ ನಾವು ಆರೋಗ್ಯ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಒಂದು 700 ರೂಪಾಯಿ ಒಂದು ಚೀಲ ಇತ್ತು ಸರ್. ಇವಾಗ 1100 ರೂಪಾಯಿ ಆಗಿದೆ ಸರ್. ಏನು ಒಂದು ಭತ್ತದ ಬೀಜ ಸರ್ ಚೀಲ? ಒಂದು ಚೀಲಕ್ಕೆ 30 ಕೆಜಿ ಸರ್. 30 ಕೆಜಿ ಅದನ್ನ 2 ಚೀಲ ತಗೊಂಡ್ಬರ್ತೇವೆ ಸರ್. 2 ಚೀಲದಲ್ಲಿ ನಾವು ಪೂರ್ತಿ 2 ಎಕರೆ 28 ಗುಂಟಿಗೆ ಹಾಕಿದ್ ಸರ್. ಹೌದು ಸರ್. ಅಂದ್ರೆ ಮೊದಲು ಮಡಿ ಹಾಕೊಂತೀರಾ? ಸಸಿ ಮಡಿ? ಹಾ ಸರ್, ಸಸಿ ಮಡಿಯನ್ನೇ ಹಾಕಿಂತೀವಿ ಸರ್. ಫಸ್ಟ್ ಗೆ ಅದನ್ನ ಸರ್ ನಾವ್ ಏನ್ ಮಾಡ್ತೇವೆ ಅಂದ್ರೆ ಒಂದು ಗುಂಡಿಯನ್ನ ತೋಡಿ ಸರ್, ನೀರು 3 ದಿವಸ ನೆನೆ ಇಡ್ತು ಸರ್ ಬೀಜ ತಂದ್ಮೇಲೆ, ಆರ್ ಎಸ್ ಕೆದಿಂದ ತಂದ್ಮೇಲೆ ಅದನ್ನ ಒಂದು ಬ್ಯಾರಲಲ್ಲಿ ನೀರ್ ಹಾಕಿ ಸರ್. ಅವ್ ಎರಡು ಬೀಜ ಒಂದೊಂದು ಬ್ಯಾರ್ಲಿಗೆ ಹಾಕ್ತೇವೆ ಸರ್. ಒಂದ್ ಚೀಲ ಒಂದು ಬ್ಯಾರ್ಲಿಗೆ, ಇನ್ನೊಂದು ಬ್ಯಾರ್ಲಿಗೆ ಒಂದ್ ಚೀಲ ಸರ್. ಟೋಟಲ್ ಆಗಿ 2 ಬ್ಯಾರ್ಲಿ. ಯಾಕೆ ನೆನೆ ಇಡ್ಬೇಕದು? ಅದು ಯಾಕಂದ್ರೆ ಸರ್ ಅದು ನೆನೆ ಇಟ್ರೆ ಚೆನ್ನಾಗಿ ಬರುತ್ತೆ ಸರ್, ಅದ್ರ ಬೀಜ ಮೊಳಕೆ ಉತ್ತಮವಾಗಿ ಬರುತ್ತೆ ಸರ್. ಬೀಜೋಪಚಾರ ಮಾಡ್ತೀರಾ ಸರ್? ಬೀಜೋಪಚಾರ ಮಾಡ್ತೀವಿ ಸರ್. ಯಾವ ರೀತಿ ಮಾಡ್ತೀರಿ ಸರ್? ಬೀಜೋಪಚಾರ ಅಂದ್ರೆ ನಾವು ನೀರಲ್ಲಿ ನೆನೆ ಹಾಕ್ತೇವೆ ಸರ್. ನೆನೆ ಹಾಕಿ ಆಮೇಲೆ ಅದನ್ನ 2 ದಿವಸ 24 ಗಂಟೆ ಅದಕ್ಕೆ ಟೈಮ್ ಬೇಕು ಸರ್. ಅದು ಬೀಜ ನೆನಿಬೇಕಾದ್ರೆ ಅದು ಚೆನ್ನಾಗಿ ನೆನೆದ ಮೇಲೆ ನೋಡ್ತೀವಿ ಸರ್, ಅದು ಸ್ವಲ್ಪ ಬಿಸಿ ಆಗಿದೆ ತಣ್ಣಗಿದೆ ಅಂತ ಹೇಳಿ ಅದನ್ನು ಒಂದು ಗುಂಡಿಯಲ್ಲಿ ತುಳಿ ಸರ್. ನಾವು ತಿಪ್ಪಿ ಗುಂಡಿಯಲ್ಲಿ ಹಾಕ್ತೇವೆ ಸರ್. ಅದನ್ನ ಅವು 2 ಚೀಲದಲ್ಲಿ ತುಂಬಿ ನೀರೆಲ್ಲ ಇಳಿದ್ಮೇಲೆ ಒಂದು ಗುಂಡಿಯಲ್ಲಿ ಹಾಕ್ತೇವೆ ಸರ್. ಅದು ಒಂದು 6-8 ತಾಸು ಸರ್ ಆ ತಿಪ್ಪಿಯಲ್ಲಿ ಇಟ್ಟರೆ ಬೆಳಗ್ಗೆ ನೋಡಿದ್ರೆ ಆಗ್ಲೇ ಮೊಳಕೆ ಬಂದಿರುತ್ತೆ ಸರ್. ಹ್ಮ್, ಸಾಮಾನ್ಯವಾಗಿ ಒಂದು 1/2 ಇಂಚ್ ಮೊಳಕೆ ಬಂದಿರ್ತದೆ. ಹ್ಮ್ ಸರ್. ಆಮೇಲೆ ಅವು ಅದನ್ನ ಮಡಿ ಸರ್ ನಾವು ರೆಡಿ ಮಾಡ್ಕೊಂಡಿರ್ತೀವಿ ಸರ್ ಹೊಲದಲ್ಲಿ. ಅದನ್ನೆಲ್ಲ ಸಲಿಕಿಲ್ ಕಡ್ದು ಅದೆಲ್ಲ ರೆಡಿ ಮಾಡಿರ್ತದೆ ಸರ್. ಒಂದ್ ಮಡಿ ಒಟ್ಟ ಸರ್ ಅಂದ್ರೆ ಒಂದ್ 20 ಫೀಟ್ ಜಾಗ ಸರ್. ಅದ ಸುತ್ತಳತೆ ಒಂದ್ 10 ಫೀಟ್ ಆಗಲ್ಲ ಸರ್, 20 ಫೀಟ್ ಉದ್ದ ಸರ್. ಆ ತರ ಹಾಕ್ಯನ್ ಸರ್ ಅವು. ಅದು ಇಷ್ಟ ಹಾಕಿದ್ರೆ ನಮ್ಗೆ 2 ಎಕರೆ 28 ಗುತ್ತಿಗೆ ಆಗುತ್ತೆ ಸರ್. ಹೌದು ಸರ್. ಈಗ ಮಡಿ ಮಾಡಿರ್ತಿರಲ್ಲ, ಮಡಿಗೆ ಏನಾದ್ರೂ ಗೊಬ್ಬರ ಗಿಬ್ಬರ ಕೊಡ್ತೀರಿ ಹೇಗೆ? ಫಸ್ಟ್ ಗೆ ಹಾಕಿರ್ತೀವಿ ಸರ್ ನಾವು ಗೊಬ್ಬರ. ಏನ್ ಆಗಕ್ಕಲ್ಲ ಸರ್, ಜಿಂಕ್ ಅಷ್ಟೇ ಉದ್ದಿರೋದು ಸರ್ ನಾವು. ಆಮೇಲೆ ಫಸ್ಟ್ ಗೆ ನಾವು ಮಡಿ ಮಾಡ್ಬೇಕಾದ್ರೆ ಸರ್ ಒಂದ್ 8 ದಿವಸ ಮುಂಚಿತವಾಗಿ ನಾವು ಸಾವಯವ ಗೊಬ್ಬರನ ಒಂದ್ 3 ತಿಂಗಳು ತಯಾರು ಮಾಡಿರ್ತೀವಿ ಸರ್ ನಾವು. 3 ತಿಂಗಳು ತಯಾರು ಮಾಡಿದಂತ ಸಾವಯವ ಗೊಬ್ಬರನ ಅದಕ್ಕೆ ಹಾಕಿ ರೆಡಿ ಮಾಡಿರ್ತೀವಿ ಸರ್. ಸಾವಯವ ಗೊಬ್ಬರ ಅಂದ್ರೆ ಏನು ಸರ್? ಸಾವಯವ ಗೊಬ್ಬರ ಅಂದ್ರೆ ನಾವ್ ಯಾವ ರೀತಿ ಮಾಡ್ತೇವೆ ಅಂದ್ರೆ ಈಗ ಚಳ್ಳೆ ಗಿಡ ಅಂತ ಬರುತ್ತೆ ಸರ್, ಆಮೇಲೆ ಕಾನಿಗಿನ ಗಿಡ, ಬೇನಿ ಗಿಡ, ಆಮೇಲೆ ಕಸ ವಿಲೇವಾರಿ ಏನ್ ಮಾಡಲ್ಲ ಸರ್ ನಾವು. ಒಂದು ಗುಂಡಿಯನ್ನು ತೋಡಿ 20 ಫೀಟ್ ಒಂದು ಗುಂಡಿಯನ್ನು ತೋಡಿ ಅದರಲ್ಲಿ ಹಾಕಿರ್ತೀವಿ ಸರ್. ಅಂದ್ರೆ ಜೈವಿಕ ಕಾಂಪೋಸ್ಟ್ ಗೊಬ್ಬರ? ಹೌದು ಸರ್, ಜೈವಿಕ ಕಾಂಪೋಸ್ಟ್ ಗೊಬ್ಬರನ ನಾವು ರೆಡಿ ಮಾಡೋದು ಸರ್. ಸ್ವಲ್ಪ ಜೈವಿಕ ಕಾಂಪೋಸ್ಟ್ ಗೊಬ್ಬರವನ್ನ ಸಿದ್ಧಪಡಿಸೋದು ಹೇಗೆ? ನೀವ್ ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಅದನ್ನ ಸರ್? ನಾವು 15 ವರ್ಷ ಆಯ್ತು ಸರ್. 15 ವರ್ಷದಿಂದ ಮಾಡ್ತಾ ಇದ್ರಲ್ವಾ ಸರ್? ಆ ಜೈವಿಕ ಕಾಂಪೋಸ್ಟ್ ಗೊಬ್ಬರವನ್ನ ಹೇಗೆ ತಯಾರಿಸುತ್ತಾ ಇದ್ದೀರಿ ಅದು ಸ್ವಲ್ಪ ಹಂತ ಹಂತವಾಗಿ ಹೇಳಿ ಸರ್. ಮೊದಲನೇದಾಗಿ ಸರ್ ನಾವು ಒಂದು 20 ಫೀಟ್ ಉದ್ದ 1 ಫೀಟ್ ಅಡಿ ತೆಗೆದಿದ್ದೀವಿ ಸರ್ ನಾವು. ಇವಾಗ ಏನ್ ಮಾಡಿದೀವಿ ಅಂದ್ರೆ ಈಗ ಒಂದು 5-6 ವರ್ಷದಿಂದ ಅದನ್ನ ಅಡಿ ಮಾಡ್ತಾ ಇದೀವಿ ಸರ್. 2 ಫೀಟ್ ಅಡಿ ತೆಗಿತಿದ್ವಿ ಸರ್. ಅದರಲ್ಲಿ ಮೊದಲನೇದಾಗಿ ಆ ತೆಗ್ಗನ್ ತೆಗೆದು ಬಿಟ್ಟಿರ್ತದೆ ಸರ್. 20 ಫೀಟ್ ಉದ್ದ ತೆಗೆದು ಹಿಂಗ 10 ಫೀಟ್ ಅಗಲ ತೆಗೆದು ಸರ್, 2 ಫೀಟ್ ಅಡಿ ತೆಗೆದು ಅದರಲ್ಲಿ ಸಿಗ್ತಕ್ಕಂತ ಬೇವಿನ ಸೊಪ್ಪು, ಆಮೇಲೆ ಈ ಕಾನಿಗೆದ ಸೊಪ್ಪು, ಆಮೇಲೆ ಇದು ಸರ್ ಚಳ್ಳೆ ಗಿಡದ ಸೊಪ್ಪು ಇವೆಲ್ಲ ತಂದು ಅದರಲ್ಲಿ ಹಾಕ್ತೀವಿ ಸರ್. ಮೂರೇ ಗಿಡ ಸರ್ ಅಲ್ಲಿ ಇರ್ತಕ್ಕಂತ ಅದು ಟೋಟಲ್ ಆಗಿ ಎಲ್ಲ ಗಿಡದ ಆ ಮಧ್ಯ ಸುತ್ತಮುತ್ತ ಯಾವ ಕಸ ಗಿಡನು ಉಳಿಸಲ್ಲ ಸರ್. ಪಾರ್ಥೆನಿಯಂ ಸಹಿತ ಅದಕ್ಕೆ ಹಾಕ್ತೀರಾ? ಹೌದು ಸರ್. ಅಂದ್ರೆ ಸುತ್ತಮುತ್ತಲು ಯಾವ್ದೇ ಗಿಡ ಇರಲಿ ಅದಕ್ಕೆ ಹಾಕ್ಬಿಡ್ತದೆ ಸರ್, ಅಲ್ಲೆಲ್ಲ ಸ್ವಚ್ಛ ಮಾಡಿ ಅದಕ್ಕೆ ಹಾಕ್ತದೆ ಸರ್. ಹಂತ ಹಂತವಾಗಿ ಮಾಡ್ತೀರ ಹೇಗೆ ಅದು? ಲೇಯರ್ ಬೈ ಲೇಯರ್ ಸರ್. ಹಂತ ಹಂತವಾಗಿ ಮೊದಲು ಹಸಿ ಕಸ, ಮೊದಲೇ ಆಮೇಲೆ ಒಣ ಕಸ, ಈಗ ಮಾಡ್ತೀರಾ ಹೇಗೆ? ಇಲ್ಲ ಸರ್, ಫಸ್ಟ್ ಹಸಿ ಕಸನ ಹಾಕದ್ ಸರ್. ನಾವು ಹಸಿ ಕಸ ಹಾಕ್ತದ ಸರ್ ಫಸ್ಟ್, ಅದು ಸ್ವಲ್ಪ ನೋಡ್ದು ಸರ್ ಒಣಗಿತ್ತು ಅಂದ್ರೆ ಅದ್ರ ಮೇಲೆ ಮತ್ತೊಂದು ಕಸ ಹಾಕ್ತದ ಸರ್. ಒಣಗಿಲ್ಲ ಅಂದ್ರೆ ಮತ್ತೊಂದು ತಂದು ಹಂಗೆ ಹಾಕದ್ ಹಾಕದ್ ಸರ್, ಅದನ್ನ 3 ತಿಂಗಳವರೆಗೆ ಹಂಗೆ ಹಾಕದ್ ಹಾಕದ್ ಸರ್. ಅದು ಗೊಬ್ಬರ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗತ್ತೆ ಸರ್, 3 ತಿಂಗಳು ಆದ್ಮೇಲೆ ಗೊತ್ತಾಗತ್ತೆ ಸರ್. ನಮ್ಗೆ ಪೂರ್ತಿ ಅದು ಕಸ ನೋಡ್ತು ಸರ್, ಪುಡಿ ಪುಡಿ ಆಗಿದೆಯೋ ಇಲ್ಲ, ಇನ್ನೂ ಹಂಗ ಹಸಿ ಇದೆಯೋ. ಹ್ಞೂ ಸರ್, ಜಾಸ್ತಿ ಹಸಿಯ ಕಸನ ಜಾಸ್ತಿ ಹಾಕತ್ ಸರ್. ಈಗ ಹಸಿ ಕಸ ಒಣ ಕಸ ಹ್ಞೂ ಮೇಲೆ ಅದಕ್ಕೆ ಏನಾದ್ರು ನೀರ್ ಹಾಕೊಂತಿರ್ಬೇಕಾ? ಹಾ ಸರ್, ನೀರ್ ಹಾಕ್ತಿವಿ ಸರ್. ಅಂದ್ರೆ 1 ತಿಂಗಳಾದ್ಮೇಲೆ ನೋಡ್ತೀವಿ ಸರ್, ಸ್ವಲ್ಪ ಒಣಗಿತ್ತು ಅಂದ್ರೆ ಅದ್ರ ಮೇಲೆ ನೀರ್ ಸಿಂಪಡಣೆ ಮಾಡ್ತೀವಿ ಸರ್. ಆ 20 ಫೀಟ್ಗೆ ಆಗುವಷ್ಟು ಒಂದು 15-20 ಕೊಡ ನೀರ್ ಸುರ್ತೀವಿ ಸರ್. ಅದ್ರ ಮೇಲೆ 20 ಕೊಡ ನೀರ್ ಸುರಿವಿ, ಅದನ್ನ ಎಲ್ಲ ನೋಡ್ತೀವಿ ಸರ್. ಅದ ಒಳಗೆ ಇಳ್ಕೊಂಡಿರ್ತ ಸರ್ ನೀರ್, ಮೇಲೆ ಮಾತ್ರ ಹಸಿ ಕಸ ಹಂಗೆ ಇರುತ್ತೆ ಸರ್. ಒಳಗಡೆ ನೀರ್ ಎಲ್ಲ ಹೋಗಿ ಅದು ಆಗ್ಲೇ ಗೊಬ್ಬರ ತರ ಬಂದ್ಬಿಟ್ಟಿರ್ತ ಸರ್ ಒಳಗಡೆ. ಹ್ಞೂ, ಸೊ ಆ ಗೊಬ್ಬರ ನಿಮಗೆ ಕೃಷಿ ಭೂಮಿಗೆ ಕೊಡೋಕೆ ಯೋಗ್ಯವಾಗಿರ್ತದೆ? ಅತ್ಯಂತ ಯೋಗ್ಯವಾಗಿರ್ತದೆ ಸರ್. ಹ್ಮ್ ಸರ್, ಅದು ಮುಖ್ಯವಾದ ಗೊಬ್ಬರ ಸರ್. ನಾವು ಈಗ ರಾಸಾಯನಿಕ ಗೊಬ್ಬರ ತರದಿರ್ಲಿ ಸರ್, ಅದಕ್ಕೇನಂದ್ರೆ ಜಾಸ್ತಿ ಸಾಂಕ್ರಾಮಿಕ ರೋಗಗಳು ಕೀಟನಾಶಕಗಳು ಹರಡ್ತಾವ ಸರ್. ನಾವು ಬರ್ತವೆ. ಹೌದು ಸರ್, ಈಗ ಸಾಂಕ್ರಾಮಿಕ ರೋಗ ಹಾಕೋದ್ರಿಂದ ಸರ ಅಕ್ಕಿಯನ್ನು ಉಣ್ಣು ನೋಡ್ರಿ ಸರ್, ಈಗ ಜಾಸ್ತಿ ಗೊಬ್ಬರ ಇವನ್ ತರ್ತವಲ್ಲ ಸರ, ಗೊಬ್ಬರ ಹಾಕೋದ್ರಿಂದ ಹೆಚ್ಚಿನ ಕೀಟನಾಶಕ ನಾವು ಬೆಳೆಸೋದ್ರಿಂದ ಸರ, ಅದಕ್ಕೆ ಸಾಂಕ್ರಾಮಿಕ ರೋಗಗಳು ಬರೋದ್ರಿಂದ ನಾನಾ ರೀತಿ ಹಣ್ಣು ಅದ್ ರೋಗ ಬರ್ತಾವ ಸರ್. ಅವು ಆಮೇಲೆ ಅವು ಬಂದ ತಕ್ಷಣ ಸರ ನೆಲ್ಲು ಕೆಳಗೆ ಬಿದ್ದು ಬಿಡ್ತು ಸರ. ಹ್ಞೂ ಸರ್, ಆಮೇಲೆ ಹೊಟ್ಟೆ ನೋಯಕ್ಕೆ ಶುರುವಾಗ್ತದೆ ಸರ್. ನೀವು ನೋಡ್ರಿ, ಬೇಕಾದ್ರೆ ಗೊಬ್ಬರ ಹೆಚ್ಚು ಯಾರು ಸಿಂಪಡಣೆ ಮಾಡ್ತಾರ, ಯಾರು ಕೀಟನಾಶಕ ಯಾರು ಸಿಂಪಡಣೆ ಮಾಡ್ತಾರೆ ಸರ್, ಅವು ಏನಂದ್ರೆ ಹೊಟ್ಟಿಗೆ ಸರಿಯಾಗಿ ತಿನ್ನೋಕೆ ಯೋಗ್ಯವಾದ ಆಹಾರ ಅಲ್ಲ ಸರ್. ಹ್ಞೂ ಸರ್. ಅಂದ್ರೆ ನೀವು ಸಾವಯವ ಕಾಂಪೋಸ್ಟ್ ಗೊಬ್ಬರಗಳನ್ನ ಬಳಸಿ ಸಾವಯವ ಒಳಸುರಿಗಳನ್ನೇ ಕೊಟ್ಟು ಭತ್ತವನ್ನ ಬೆಳೀತಾ ಇದ್ದೀರಿ, ಇದು ಊಟ ಮಾಡ್ಲಿಕ್ಕೆ ಯೋಗ್ಯವಾಗಿರ್ತಕ್ಕಂತ ಭತ್ತ ಬೆಳೀತಾ ಇದ್ದೀರಿ? ಹೌದು ಸರ್. ಹೌದಾ? ಈ ಕಾಂಪೋಸ್ಟ್ ಗೊಬ್ಬರ ಸಿದ್ಧತೆಯನ್ನ ಮಾಡ್ಕೊಂಡ್ಮೇಲೆ ನಿಮ್ಮ ಭತ್ತಕ್ಕೆ ಅಥವಾ ನೀವು ಭತ್ತ ಬೆಳೆಯುವ ಭೂಮಿಗೆ ಯಾವಾಗ ಈ ಗೊಬ್ಬರವನ್ನು ಹೇಗೆ ಕೊಡ್ತೀರಿ? ಸರ್, ನಾವು ಹಂತವಾಗಿ ಮೊದಲನೇದಾಗಿ ಸಾವಯವ ಗೊಬ್ಬರ ಬಳಸ್ತಲ್ ಸರ್. ಫಸ್ಟ್ ಅದಾದ್ಮೇಲೆ ಒಂದು ಜಿಂಕ್ ಪೌಡರ್ ಒಯ್ತೀವಿ ಸರ್. ಜಿಂಕ್ ಪೌಡರ್ ಒಗದ್ಮೇಲೆ ನಾಟಿ ಅಂದ್ರೆ 29-35 ದಿವಸ ತನಕ ನಾವು ಸಸಿನ ಬೆಳೆಸ್ತೀವಿ ಸರ್. ಭತ್ತದ ಸಸಿಯನ್ನು ಬೆಳೆಸ್ಬೇಕಾದ್ರೆ ಬೆಳೆಸ್ತೀವಿ ಸರ್. ಆಮೇಲೆ 35 ದಿವಸದಿಂದ ಸರ್ ಆ ಕಡೆ ಒಂದು 5 ದಿವಸ ಗ್ಯಾಪ್ ನಲ್ಲಿ ಎಲ್ಲ ಹೊಲವನ್ನು ಅದವಾಗಿ ಮಾಡ್ಕೊಂಡ್ ಸರ 40 ದಿವಸಕ್ಕೆ ಭತ್ತ ನಾಟಿ ಮಾಡ್ತೀವಿ ಸರ್. ನಾವು ನಾಟಿ ಮಾಡಿದ ಒಂದು 10 ಅಥವಾ 12 ದಿವಸದಲ್ಲಿ DAP ಗೊಬ್ಬರ ಹಾಕ್ತೀವಿ ಸರ್. ಒಂದ್ಸರಿ 2 ಚೀಲ ಮಾತ್ರ ಹಾಕ್ತೀವಿ ಸರ್ ನಾವು, ಜಾಸ್ತಿ ಕೊಡಲ್ಲ ಸರ್. 2 ಎಕರೆ 28 ಗುಂಟಿಗೆ 2 ಚೀಲ DAP ಹಾಕದ್ ಸರ್. ನಾವು ಸಾವಯವ ಗೊಬ್ಬರ ಹಾಕಿರ್ತಾವಲ್ಲ, ಅತಿ ಹೆಚ್ಚು ಶಕ್ತಿ ಇರ್ತದೆ ಸರ್ ಅದರಲ್ಲಿ. DAP ಏನು ಕೊಡದೇ ಇದ್ರು ನಡೀತದ ಹೇಗೆ? ಏ ಇಲ್ಲ ಸರ್, ಹಾಕ್ಲೇಬೇಕು ಸರ್, ಯಾಕಂದ್ರೆ ಶಕ್ತಿಯುತವಾಗಿ ಮೇಲೆ ಬರ್ಬೇಕು ಸರ್. ಒಬ್ಬ ಮನುಷ್ಯ ಮೇಲೆ ಬರ್ಬೇಕಾದ್ರೆ ಆಹಾರ ಬೇಕಲ್ಲ ಸರ್, ಆ ರೀತಿ ಅದು ಎಷ್ಟು ತನ್ನ ಮಟ್ಟಿಗೆ ಇರ್ತದೆ ಸರ್, ಇದನ್ನ ಹಾಕಿದ್ರೆ ಅತಿ ಹೆಚ್ಚು ಬರುತ್ತೆ ಸರ್. ಆಮೇಲೆ DAP ಆದ್ಮೇಲೆ ಸರ್ ನಾವು ಮತ್ತೆ 1 ತಿಂಗಳ ಹೋದ್ಮೇಲೆ ಸರ್, 20 ದಿವಸ ಅಥವಾ 29-30 ದಿವಸದ ನಂತರ ಸರ್ ಮತ್ತೆ ನಾವು 17-17 ಹಾಕ್ತೀವಿ ಸರ್. ಹ್ಞೂ ಸರ್, ಕಾಂಪ್ಲೆಕ್ಸ್ 17-17 ಹಾಕ್ತೀವಿ ಸರ್. ಹೌದು ಸರ್. ಸರಿ, ಈಗ ನೀವು ಏನು ಬೆಳೀತಾ ಇರತಕ್ಕಂಥ ಭತ್ತದಲ್ಲಿ ಏನೇನು ರೋಗ ಬಾಧೆಗಳು ಕಂಡು ಬರ್ತವೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೋ ಕಡಿಮೆ ಇರ್ತದೋ ಅದನ್ನ ಹೇಗೆ ನಿಯಂತ್ರಣ ಮಾಡ್ತೀವಿ ಸರ್? ನಾವು ಅತಿ ಹೆಚ್ಚು ನಾವು ಯೂಸ್ ಮಾಡಿದಂತ ಸಾವಯವ ಗೊಬ್ಬರ ಆಯ್ತು ಸರ್, ಕೀಟನಾಶಕ ಆಯ್ತು ಜಾಸ್ತಿ ಬಳಸಿಲ್ಲ ಸರ್. ನಾವು ಎಂಡೋಸಲ್ಫಾನ್ ಮತ್ತು ಇನ್ನೊಂದು ಮೊನೊಕ್ರೆಟೋಫಾಸ್ ಅಂತ ಬರ್ತದೆ ಸರ್, ಅದನ್ನ ಮಾತ್ರ ಬಳಕೆ ಮಾಡಿವಿ ಸರ್. ನಾವು ಜಾಸ್ತಿ ಈಗ ಬರ್ತಕ್ಕಂಥ ಕಾಂಪೌಂಡರ್ ಅವು ಇಂದ ಬಂದವ ಸರ್, ಅತಿ ಹೆಚ್ಚು ಬಳಕೆ ಮಾಡಲ್ಲ ಸರ್ ನಾವು. ಹ್ಞೂ ಸರ್, ಕಡಿಮೆ ಪ್ರಮಾಣದಲ್ಲಿ ಬಳಸ್ತೀವಿ. ಬಳಸ್ತೀವಿ ಸರ್. ನಮಗೆ ಕೀಟನಾಶಕ ಅಂದ್ರೆ ಅದು ಯಾವ ಕೀಟನಾಶಕ ಕಂಡು ಬರಲ್ಲ ಸರ್. ನಾವು ಒಮ್ಮೆಲೆ ಈಗ ಬೆಳೆ ಹಂತಕ್ಕೆ 30 ದಿವಸ ಅಥವಾ 35 ದಿವಸದ ನೆಲ್ಲ ಆಯ್ತು ಸರ್ ಅಂದ್ರೆ ಒಂದು ಬಾಧೆ ಕಂಡು ಬರ್ತದೆ ಸರ್, ಅದು ಸ್ವಲ್ಪ ಕೆಂಪು ರೋಗ ಅಂತ ಹೇಳಿ ಕಂಡು ಬರ್ತದೆ ಸರ್. ನಾವು ಯೂರಿಯಾ ಏನಾರ ಜಾಸ್ತಿ ಎರಡನೇ ಸರಿ ಕೊಟ್ಟರೆ ಮಾತ್ರ ಕೀಟಬಾಧೆ ಕಂಡು ಬರ್ತದೆ ಸರ್. ಯೂರಿಯಾ ಕೊಡಲಿಲ್ಲ ಅಂದ್ರೆ ಕೀಟಬಾಧೆ ಕಂಡು ಬರಲ್ಲ ಸರ್. ಹ್ಞೂ ಸರ್. ಯೂರಿಯಾ ಕೊಡಲ್ಲ ನೀವು? ಜಾಸ್ತಿ ಕೊಡಲ್ಲ ಸರ್, ಲಾಸ್ಟ್ ಕೊಡ್ತವ್ರಿ ಪೊಟ್ಯಾಸು ಮತ್ತೆ ಯೂರಿಯಾ ಕೊನೆ ಕ್ಷಣದಲ್ಲಿ 3 ತಿಂಗಳು ಆದ್ಮೇಲೆ ಸರ್. ಹ್ಞೂ ಸರ್. ಸರ್, ಈಗ ನಿಮ್ಗೆ ಎಷ್ಟು ಇಳುವರಿ ಬರ್ತದೆ ಎಕರೆಗೆ ಸರ್? 30-35 ನೋಡ್ರಿ ಅಷ್ಟೇ. ಈಗ ನಿಮ್ಮ ಸುತ್ತಮುತ್ತಲು ಕೆಲವರು ರೈತರು, ಕೆಲವು ಬೆರಳೆಣಿಕೆ ಎಷ್ಟು ಕೆಲವು ರೈತರು ರಾಸಾಯನಿಕ ಯಾವ ಗೊಬ್ಬರಗಳನ್ನು ಕೊಡದೆ ಭತ್ತವನ್ನ ಬೆಳೀತಾ ಇರೋದನ್ನ ನಾವು ಗಮನಿಸಿದೀವಿ. ನೀವು ಹಾಗೆ ಏನಾದ್ರೂ ಪ್ರಯತ್ನ ಮಾಡಿದ್ರ ಸರ್? ನಾವು DAP ಬೇಡ, ಯೂರಿಯಾನೂ ಬೇಡ, ಕೊಟ್ಟಿಗೆ ಗೊಬ್ಬರ, ಸ್ಥಳೀಯವಾಗಿ ಏನೇನು ಸಂಪನ್ಮೂಲಗಳು ಸಿಗುತ್ತೆ ಅದನ್ನಿಟ್ಕೊಂಡು ನಾವು ಗೊಬ್ಬರದ ರೂಪದಲ್ಲಿ ಔಷಧಿ ರೂಪದಲ್ಲಿ ಸಿಂಪರಣೆ ಮಾಡಬಹುದು ಅಂತ ಏನಾದ್ರು ಪ್ರಯೋಗ ಮಾಡಿದಿರಾ ಸರ್? ಆ ತರ ಪ್ರಯೋಗ ಮಾಡಿಲ್ಲ ಸರ್ ನಾವು. ಆದ್ರೆ ಆ ತರ ಪ್ರಯೋಗ ಮಾಡಿದ್ರು ಇಳುವರಿ ಬರಲ್ಲ ಸರ್. ಈಗ ನಾವು ಈಗ ಸರ್ಕಾರದಿಂದ ಸಿಗ್ತಕ್ಕಂಥ ಇವು ಗೊಬ್ಬರಗಳು ಇದಾವಲ್ಲ ಸರ್, ಆದ್ರೆ ಸ್ವಲ್ಪ ಶಕ್ತಿ ಬೇಕು ಸರ್ ಅವಕ್ಕೆ. ಈಗ ನಾವು ಸಾವಯವ ಗೊಬ್ಬರ ಹಾಕೋದ್ರಿಂದನೇ ಜಾಸ್ತಿ ಫಲವತ್ತತೆ ಬರಲ್ಲ ಸರ್. ಅದಕ್ಕೆ ಎಷ್ಟು ಬೇಕು ರೋಗ ನಿರೋಧಕ ಶಕ್ತಿ ಮಾತ್ರ ಇದೆ ಸರ್, ಇಲ್ಲಂತ ಹೇಳಲ್ಲ. ಆದ್ರೆ ಇವು ಹಾಕ್ಲೇಬೇಕು ಸರ್. ಅಂದ್ರೆ ನೀವು ಮಣ್ಣಿನ ಫಲವತ್ತತೆಯ ಗುಣಮಟ್ಟವನ್ನ ತಿಳ್ಕೊಳ್ಬೇಕಂದ್ರೆ ಮಣ್ಣು ಪರೀಕ್ಷೆ ಮಾಡುವ ವಿಧಾನ ಇದೆ, ನೀವು ಅದನ್ನ ಮಾಡಿಸಿದಿರಾ ಯಾವಾಗಾದ್ರೂ? ಸರ್ ಮಣ್ಣಿನ ಪರೀಕ್ಷೆ ಇನ್ನು ಮಾಡಿಸಿಲ್ಲ ಸರ್. ನಾವು ಫಲವತ್ತತೆ ಮಾತ್ರ ನಾವು ಮಾಡಿ ನೋಡಿದೀವಿ ಸರ್, ಅದವಾಗಿ ಮಾಡಿ ಫಲವತ್ತತೆ ಮಣ್ಣಿನ ಫಲವತ್ತತೆ ನೋಡಿದೀವಿ ಸರ್. ಅಲ್ಲ ಈಗ ಮಣ್ಣಿನಲ್ಲಿ ಯಾವ್ಯಾವ ಅಂಶಗಳಿದೆ ಅಂತ ತಿಳಿಯೋದೇ ಮಣ್ಣು ಪರೀಕ್ಷೆ ಮಾಡಿದ ಮೇಲೆ. ಅದಾದ್ಮೇಲೆ ನಿಮ್ಗೆ ಯಾವ್ಯಾವ ಗೊಬ್ಬರವನ್ನ ಕೊಡಬೇಕು ಅಂತಕ್ಕಂಥದ್ದು ತಜ್ಞರು ಸೂಕ್ತ ಮಾರ್ಗದರ್ಶನ ಮಾಡ್ತಾರೆ. ಆದ್ರೆ ನೀವು ಮಣ್ಣು ಪರೀಕ್ಷೆಗೆ ಯಾಕೆ ಮುಂದಾಗಿಲ್ಲ ಅಂತ? ಸರ್ ಮಾಡಿಸ್ಬೇಕು ಸರ್, ಅದ್ರಗೋಸ್ಕರ ನಾವು ಕಾಯ್ತಿದ್ವಿ ಸರ್. ಅದು ಇನ್ನೊಂದ್ಸರಿ ಅವ್ರ ಸರ್ ಬಂದ ಹತ್ರ ಒಂದ್ಸತಿ ಕೇಳಿ ನಾವು ಮಣ್ಣು ಪರೀಕ್ಷೆ ಮಾಡಿಸ್ಬೇಕು ಸರ್. ಹ್ಮ್ ಸರ್. ಈಗ ಭತ್ತಕ್ಕೆ ನಿಮಗೆ ಮಾರುಕಟ್ಟೆ ಎಲ್ಲಿ ಎಲ್ಲೆಲ್ಲಿ ಮಾರಾಟ ಮಾಡ್ತೀರಿ ಹೇಗೆ? ಸರ ನಾವು ಕನಕಗಿರಿ ಫಸ್ಟ್ಗೆ ಗಂಗಾವತಿ ಹೋಗ್ತೀವಿ ಸರ್. ಇಡೀ ಮಾರುಕಟ್ಟೆಯಲ್ಲಿ ನಮ್ಮ ಒಂದು ಭತ್ತ ತಳಿ ಸರ್ ಸೋನಮಸರಿ ಅತಿ ಹೆಚ್ಚು ಬೆಲೆ ನಮ್ಗೆ ಸಿಕ್ಕಿದೆ ಸರ್. ಹ್ಞೂನ್ರಿ, ಅಲ್ಲಿ ಮಾತ್ರ ನಮ್ಮ ಬೆಳೆನೆ ನಮ್ದು ನೆಲ್ಲ ಸರ್ ಅತಿ ಹೆಚ್ಚು ರೇಟ್ ಹೋಗಿರ ಸರ್. ಅವಾಗ 1580 ರೂಪಾಯಿ ಸರ್ ನಾವು ಮಾರಿದ್ವಿ. ಅಷ್ಟು ಮಾರಿಬಿಡ್ತೀರಾ? ಇಲ್ಲ ಸರ್, ಬರೀ 10 ಚೀಲ ಮನೆಗೆ ಅದು ಅವಶ್ಯಕತೆಗೋಸ್ಕರ ಹೋಗಿದೀವಿ ಸರ್. 10 ಚೀಲ ಮಾತ್ರ ಇಲ್ಲ ಇಲ್ಲ ಸರ್, ಯಾವಾಗ್ಲೂ ಇಲ್ಲ ಸರ್. ಮತ್ತೆ ಬೇರೆ ಅದೇ ನಮ್ಮ ಒಂದ್ ವಾರ ಆದ್ಮೇಲೆ ಇನ್ನೊಬ್ರು ಹೋಯ್ದಾರ ಸರ್, ಆದ್ರೆ 1130 ರೂಪಾಯಿ ತಗೊಂಡಾರ ಸರ್. ಆದ ಮತ್ತೆ ಆ ಇದಕ್ಕೆ ಇದಕ್ಕೆ ಏನ್ ತೊಂದರೆ ಇದೆ, ಅದಕ್ಕೇನ್ ಸಮಸ್ಯೆ ಇದೆ ಗೊತ್ತಿಲ್ಲ ಸರ್. ನಮಗೆ ಮಾತ್ರ ಬೆಂಬಲ ಬೆಲೆ ಸಿಕ್ಕಿದೆ ಸರ್. ಸಿಕ್ಕಿದೆ, ಒಳ್ಳೆ ಬೆಲೆ ಸಿಕ್ಕಿದೆ ನಿಮ್ಮ ಭತ್ತಕ್ಕೆ. ಈಗ ನೀವು ಏನು ಭತ್ತವನ್ನ ಬೆಳೀತಾ ಇದ್ರಿ, ಆಮೇಲೆ ನಿಮ್ಮ ಮನೆಗೆ ಬೇಕಾಗುವಂತ ಆಹಾರ ಧಾನ್ಯಗಳು ಬೇರೆ ಬೇರೆ ಯಾವ್ಯಾವ ಬೆಳೆಗಳನ್ನ ಬೆಳೀತೀವಿ ಸರ್? ನಾವು ಮನೆಯಲ್ಲಿ ಬೇಕಾದ ನಮ್ಗೆ ಜೀವನೋಪಕ್ಕಾಗಿ ಕೋತಂಬರಿ ಮತ್ತೆ ಮೆಂತ್ಯ ಸೊಪ್ಪು ಆಮೇಲೆ ಪುಂಡಿ ಪಲ್ಯ ಈ ತರ ಬೆಳೆಗಳನ್ನ ನಮ್ಗೆ ಜೀವನೋಪಾಯಕ್ಕಾಗಿ ಬೇಕಾದಂತ ಹಾಕೆಂತೀವಿ ಸರ್. ಅವನ್ನ ಮಾರಾಟ ಮಾಡ್ತೀವ್ರಿ. ಈ ಸದ್ಯ ಅಂದ್ರೆ ಬರಲ್ಲ ಸರ್, ನಾವು ಬೇಸಿಗೆಯಲ್ಲಿ ಕೋತಂಬರಿ ಆಮೇಲೆ ಮೆಂತ್ಯ ಇವು ಪುಂಡಿ ಈ ತರ ಸೊಪ್ಪುಗಳನ್ನ ಬೆಳಿತೀವಿ ಸರ್ ನಾವು. ಹ್ಞೂ, ಬೇಸಿಗೆ ಟೈಮಲ್ಲಿ ಬೇಸಿಗೆ ಟೈಮಲ್ಲಿ ಮಾತ್ರ ಸರ್. ಈ ಸುಗ್ಗಿಯಲ್ಲಿ ಮಾತ್ರ ಒಂದು ಬೆಳೆ ನಾವು ಭತ್ತನೇ ಬೆಳೆಯೋದು ಸರ್. ಈಗ ಶತ್ರುಘ್ನವರೇ, ನೀವು ನಿಮ್ಮ ಕೃಷಿ ವ್ಯವಸ್ಥೆ ಒಳಗಡೆಗೆ ಸರ್ಕಾರದಿಂದ ಯಾವ್ಯಾವ ರೀತಿ ಲಾಭಗಳನ್ನು ತಗೊಂಡಿದ್ದೀರಿ? ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ಯೋಜನೆ ಅಡಿಯಲ್ಲಿ ಸರ್ ನಮ್ಗೆ ಬಂದಿದೆ ಸರ್, ಅಂದ್ರೆ 2000 ರೂಪಾಯಿ ಹಾಕಿದ್ದಾರೆ ಸರ್ ಅವರು. ಹ್ಮ್ ಸರ್. ಈಗ ಎಷ್ಟು ಸಲ ಬಂದು? 2 ಸರಿ ಬಂದಿದೆ ಸರ್. 4000 ತಗೊಂಡಿದ್ರಿ? ಹೌದು ಸರ್. ಅದು ನಿಮಗೆ ಸಹಾಯಕ ಅನಿಸಿದೆಯಾ? ಅದು ಸಹಾಯಕ ಅನಿಸಿದೆ ಸರ್. ಮತ್ತೆ ಇವಾಗ ಲಾಕ್ಡೌನ್ ಸಮಯದಲ್ಲಿ ನಮ್ಗೆ ಬೇರೆ ಇದಿದ್ದಿಲ್ಲ ಸರ್, ಆದ್ರೆ ಮೋದಿಜಿ ಅವರು ಮಾಡಿದ್ದಾರೆ ಸರ್. ಅದು ಒಂದು ಉಪಯೋಗ ಬಂದಿದೆ. ಹಾ, ಉಪಯೋಗ ಮಾಡಿದ್ದಾರೆ ಸರ್. ಅದು ಒಂದು ದೊಡ್ಡ ಜೀವನೋಪಾಯಕ್ಕಾಗಿ ಚಲೋ. ಈಗ ಒಂದ್ ಕಡೆಗೆ ಬೆಳೆ ಯಾವ್ಯಾವ್ದೋ ಕಾರಣಕ್ಕೆ ನಾಶವಾಗಬಹುದು, ಏನಾದ್ರೂ ಆಗಬಹುದು, ಈಗ ಅಂತ ಬೆಳೆ ನಿಮ್ಗೆ ಕೈಕೊಟ್ಟು ಹೋದ್ರೆ ಅಥವಾ ನಾಶ ಆಯ್ತು ಅಂದ್ರೆ ನಿಮ್ಗೆ ನಷ್ಟ ಸಂಭವಿಸಬಾರದು ಅಂತೇಳಿ ಈ ಬೆಳೆಗೆ ವಿಮೆ ಮಾಡಿಸ್ತಾರೆ. ಹಾಗೆ ವಿಮೆ ಮಾಡಿಸೋದಕ್ಕೆ ನೀವು ಮುಂದಾಗಿದ್ದೀರಾ? ಮುಂದಾಗಿದ್ದೀವಿ ಸರ್. ವಿಮೆ 2 ಸರಿ ವಿಮೆ ಮಾಡಿಸಿದ್ದೀವಿ ಸರ್. ಇನ್ನು ವಿಮೆ ಯಾವ್ದು ಬಂದಿಲ್ಲ ಸರ್ ನಮ್ಗೆ. 2 ಸರಿನು ಮಾಡಿಸಿದ್ದೀವಿ ಸರ್. ಮಾಡಿಸಿದ್ರಿ? ಆದ್ರೆ ಲಾಸ್ ಆಗಿಲ್ಲ? ಇಲ್ಲ ಸರ್, ಒಂದ್ಸರಿ ಆಗಿತ್ತು ಸರ್. ನಾವು ಈ ಸುಗ್ಗಿ ಪೀಕ್ ಒಂದೇ ಮಾಡ್ತಿದೀವಲ್ಲ ಸರ್, ನಾವು ಮುಂಗಾರು ಮಳೆ ಮಾಡ್ತಿದ್ವಲ್ರಿ, ಅದು ಬಿಟ್ಟು ಮತ್ತೆ ಬೇಸಿಗೆಯಲ್ಲಿ ಹಾಕಿದ್ವಿ ಸರ್ ಒಂದ್ ಬೆಳೆ ಜನವರಿಯಲ್ಲಿ ಹಾಕಿದ್ವಿ ರೀ. ಅದು ಅನಾವೃಷ್ಟಿ ಆಗಿ ಸರ್, ಮಳೆ ಏನೋ ಒಂದ್ ಕಾಲದಲ್ಲಿ ಮಾರ್ಚ್ ನಲ್ಲಿ ಬಂದ್ಬಿಟ್ಟು ಸರ್, ಎಲ್ಲ ಲಾಸ್ ಆಯ್ತು ಸರ್. ವಿಮೆ ಬಂತ ಅವಾಗ? ಅವಾಗ ಬಂದಿಲ್ಲ ಸರ್. ಮತ್ ನೀವು ತಗೊಳ್ಳಿಲ್ವಾ? ಇಲ್ಲ ರೀ, ಇನ್ನೂ ಬಂದಿಲ್ಲ ಸರ್. ಬರುತ್ತೆ ಅಂತ ಹೇಳಿದ್ರು ಸರ್, ಆದ್ರೆ ಸಕಾಲಕ್ಕಾಗಿ ಆಗಿಲ್ಲ ಸರ್. ಇದುವರೆಗೂ ಬಂದಿಲ್ಲ? ಬಂದಿಲ್ಲ ಸರ್. ಶತ್ರುಘ್ನ ಅವರು, ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಿ? ನಿಮ್ಮ ಮಕ್ಕಳು ಏನ್ ಮಾಡ್ತಾ ಇದಾರೆ? ಮತ್ತೆ ಈಗ ಅವರಿಗೆ ನಿಮ್ಮ ಮುಂದಿನ ಈ ಕೃಷಿ ವ್ಯವಸ್ಥೆಯನ್ನ, ಈ ಕೃಷಿ ಪದ್ಧತಿಯನ್ನ ನಿಮ್ಮ ಮುಂದಿನ ಮಕ್ಕಳಿಗೆ ಪೀಳಿಗೆಗೆ ಕಲಿಸ್ತೀರ ಹೇಗೆ? ಸರ್ ನಮ್ಮ ಮಗ ಒಬ್ರೇ ಇದಾರೆ ಸರ್, ಇಬ್ರು ಹೆಣ್ಮಕ್ಳಿದ್ದಾರೆ ಸರ್. ನನಗೆ ಟೋಟಲ್ ಆಗಿ ನಾವು ನಮ್ಮ ಅಣ್ಣರು ಎಲ್ಲರದು ಬಂದ್ ಸರ್, ನಾವು 15 ಜನ ಕುಟುಂಬ ಸರ್. ಈಗ ಎಲ್ಲರೂ ಆ ಜೀವನೋಪಾಯಕ್ಕಾಗಿ ಇದನ್ನ ಮಾಡ್ತಾರೆ ಸರ್, ಕೃಷಿಯನ್ನ ಅವಲಂಬಿತವಾಗಿದೀವಿ ಸರ್. ಮುಂದೆ ಇದನ್ನೇ ಚಟುವಟಿಕೆ ಅವರು ಹೆಚ್ಚಿನ ರೀತಿಯಲ್ಲಿ ಈ ಕೃಷಿಯನ್ನ ಅಳವಡಿಸಿಕೊಂಡು ಸರ್, ಈ ಒಂದು ಸಾವಯವ ಗೊಬ್ಬರ ಆಗಿರ್ಬೋದು ಸರ್, ಇಲ್ಲಿ ಸರ್ಕಾರದಿಂದ ಬಂದಿರುವ ಯಂತ್ರೋಪಕರಣಗಳನ್ನ ಯೂಸ್ ಮಾಡಿ ಅವ್ರು ಹೆಂಗ್ ಮಾಡ್ತಾರ ಸರ್ ಕೃಷಿ, ಅವ್ರಿಗೆ ಬಿಟ್ಟಿದ್ದು. ನಾವಂತರ ಜೀವನೋಪಾಯಕ್ಕಾಗಿ ಈ ತರ ಮಾಡಿದ್ದೀವಿ ಸರ್. ಭತ್ತವನ್ನು ಕೂರಿಗೆ ಪದ್ಧತಿಯಲ್ಲಿ ಬಿತ್ತನೆ ಮಾಡುವುದು ಬೆಳೆಯುವುದು ಒಂದು ಕ್ರಮ ಇದೆ, ನೀವು ಅದನ್ನೆಂದಾದ್ರೂ ಮಾಡಿದ್ರೆ ಕೂರಿಗೆ ಕ್ರಮದಲ್ಲಿ ಮಾಡಿಲ್ಲ ಸರ್, ನಾವು ಈ ತರನೇ ಪಟ್ಲಾರ್ ಹಾಕಿಸಿ ಮಾಡಿದ್ದೇವೆ ಸರ್. ಒಳ್ಳೆಯದು ಶತ್ರುಘ್ನ ನಾಯಕ ದೊರೆಯವರೇ, ಭತ್ತದ ಬೇಸಾಯ ಕುರಿತು ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡ್ರಿ. ಶತ್ರುಘ್ನ ನಾಯಕ್ ಅವರು ಕೃಷಿಯ ಜೊತೆಗೆ ಕಲಾವಿದರು ಹೌದು, ಏನೇನು ಮಾಡ್ತೀರಿ ನೀವು ಸರ್? ನಮಗೆ ಕಲಾ ಅಭ್ಯಾಸ ಇದೆ ಸರ್, ನಾವು ಏಕಪಾತ್ರ ಅಭಿನಯ ಅಭಿನಯಿಸ್ತೀವಿ ಸರ್. ಯಾವ್ಯಾವ ನಾಟಕಗಳು ಮಾಡಿದ್ದೀರಿ ನೀವು? ನಾವು ವೀರ ಮದಕರಿ ಸರ, ಆಮೇಲೆ ಸಂಗೊಳ್ಳಿ ರಾಯಣ್ಣ ಸರ, ಆಮೇಲೆ ಶ್ರೀಕೃಷ್ಣ ದೇವರಾಯ ಸರ, ಆಮೇಲೆ ಟಿಪ್ಪು ಸುಲ್ತಾನ್ ಸರ, ಮಯೂರ ಸರ, ಈ ತರ ರಾಜ ವೆಂಕಟಪ್ಪ ನಾಯಕ, ಈ ಎಲ್ಲ ನಾಟಕಗಳು ಆಡಿದ್ದೀರಿ. ಹೌದು ಸರ್. ನಾವು ನಿಮ್ಮ ಪಾತ್ರ ಏನಿರ್ತಿತ್ತು ಅದರಲ್ಲಿ ಸರ್? ನಾವು ಹೇಳಿದ್ವಲ್ಲ ಸರ್, ನಮ್ದು ವೆಂಕಟಪ್ಪ ನಾಯಕ ಪಾತ್ರ ಸರ್, ಆಮೇಲೆ ವೀರ ಮಧುಕರಿ ನಾಯಕ ಪಾತ್ರ ಒಂದ್ ಸರ್ ಮಾಡಿದ್ರಿ. ಹಾ ಸರ್, ಒಂದು ಡೈಲಾಗ್ ಹೇಳ್ರಿ ನಮ್ಮ ಕೇಳುಗರಿಗೆ. ಹಾ, ವೀರ ಮಧುಕರಿ ನಾಯಕದ್ದು ಹೇಳ್ತದೆ. ಶರಣು ತಾಯೇ ಶರಣು, ಆದಿಶಕ್ತಿಯೇ ಪರಾಶಕ್ತಿ, ತಾಯಿ ಶಂಕರಿ ಶ್ಯಾಂಬಲಿ, ತಾಯಿ ಉತ್ಸಂಗಿಯೇ ನಿನಗೆ ನಮೋ ನಮಃ. ಈ ಮಧುಕರಿ ನಾಯಕ ಯಾರಿಗೂ ಏನನ್ನೂ ಬೇಡಿದವನಲ್ಲ, ಇಂದು ನಿನ್ನಲ್ಲಿಗೆ ಅನುಗ್ರಹವನ್ನು ಅರಸಿದ್ದು ಬಂದಿದ್ದೇನೆ ತಾಯೇ. ನಿನ್ನೆ ನಡೆದ ಮಹಾಯುದ್ಧದಲ್ಲಿ ರಣದುರ್ಗೆ ಹೋಬವ ತೋರಿಸಿದ ದಿಟ್ಟ ಸಾಹಸದಿಂದ ಇಂದು ದುರ್ಗ ಜಯಗಳಿಸಿದೆ. ಮುಂದೆ ನಡೆಯಲಿರುವುದೇ ಧರ್ಮ ಯುದ್ಧ. ಧರ್ಮ ಸಂರಕ್ಷಣೆ ಮಹಾಕಾರ್ಯದಲ್ಲಿ ನಿನ್ನಂತ ದೇವಿಯ ಆಶೀರ್ವಾದ ನನ್ನ ಮೇಲಿರಲಿ ತಾಯಿ, ಅದು ನನ್ನ ಮೇಲಿರಲಿ. ಈ ಚಿತ್ರದುರ್ಗವನ್ನು ಬೆಲ್ಲದ ಅಚ್ಚನ್ನು ತಿಳಿದು ಜೊಲ್ಲು ಸುರಿಸುತ್ತಿರುವ ಆ ಹೈದರಾಲಿಯ ಹಲ್ಲುಗಳನ್ನು ಮುರಿಯಬೇಕಾಗಿದೆ. ಹ್ಞೂ, ಮುರಿಯಬೇಕಾಗಿದೆ. ಎಡಗಡೆಯ ಪ್ರಸಾದ, ಎಡಗಡೆಯ ಪ್ರಸಾದ. ಮಹಾಪ್ರಭುಗಳು ತಪ್ಪು ತಿಳಿಯಬಾರದು. ಹೂವು ಯಾವ ಕಡೆಗೆ ಬಿದ್ದರೇನು? ದೇವಿ ತಮ್ಮನ್ನು ಅರಸುವಳೆಂಬ ಅಭಯವಿಟ್ಟಿದ್ದಾಳೆ ಮಹಾಪ್ರಭು. ಹ್ಞೂ, ಮದಿಸಿದಾನೆಯ ಮದ ಅಡಗಿಸಿ ಮಧುಕರಿಗಳು ಎಂಬ ಖ್ಯಾತಿಯನ್ನು ಬಿಟ್ಟು ಹೋದ ನಾಯಕ ನಮ್ಮ ವಂಶದ ಮೌಲ ನಾಯಕ. ಸದಾ ಶತ್ರುಗಳ ಪಾಳ್ಯಕ್ಕೆ ನುಗ್ಗಿ ಸಾಳವ ನರಸಿಂಹನ ಪಟದ ಕುದುರೆಯನ್ನು ಆರಿಸಿ ತಂದ ಹರಿ ಭಯಂಕರ ಮಟುತೆಯ ತಿಮ್ಮಣ್ಣ ನಮ್ಮ ವಂಶದ ದೊಡ್ಡಣ್ಣ. ಕತ್ತಿಯನ್ನು ಹೊರಗಿಡದೆ ಸದಾ ಶತ್ರುಗಳ ರಕ್ತದಿಂದ ಕತ್ತಿಗೆ ಮಜ್ಜನ್ನು ಮಾಡಿಸಿದ್ದು ಮಿಂಚಿ ಮೆರೆಯಾದ ರಾಜ ಬಿಚ್ಚುಗತ್ತಿ ಭರಮಣ್ಣ ನಾಯಕ ನಮ್ಮ ವಂಶದ ಮೌಲ ನಾಯಕ. ಇಂಥ ರಣಕಲಿಗಳ ರಕ್ತವನ್ನು ಹಂಚಿಕೊಂಡು ಹುಟ್ಟಿರುವ ಗಂಡರ ಗಂಡ ವೀರಪ ಚಂಡ ಕಾಮಕೇತು ಕುಲ ತಿಲಕ ಗಂಡುಗಲಿ, ಈ ಮಧುಕರಿ ನಾಯಕನ ಬಾಹುಬಲಗಳ ಮೇಲೆ ನಿನಗೆ ಅಪನಂಬಿಕೆಯೇ ತಾಯೇ? ಹೇಳು ತಾಯೇ ಹೇಳು. ಇದು ಚಿತ್ರದುರ್ಗದ ಮಾನಾಪಾಪಾನದ ಪ್ರಶ್ನೆ. ಇಂದು ಚಿನ್ಮಲ ಯಾತ್ರೆಗೆ ಬಂದೊದಗಿದ ಕೇಡನ್ನು ಬೇರು ಸಹಿತ ಕಿತ್ತೊಯ್ಯುವುದರಲ್ಲಿ ಈ ಮಧುಕರಿ ನಾಯಕನ ಮೀಶ ಹೋದರೂ ಸರಿಯೇ, ಈ ಮಧುಕರಿ ನಾಯಕನ ಪ್ರಾಣ ಹೋದರೂ ಸರಿಯೇ, ಆ ಶತ್ರುಗಳ ರುಂಡಗಳನ್ನು ಚಿಂದಾಡಿ ನಿನ್ನದ ಪಾದದಡಿಗೆ ಅರ್ಪಿಸದೆ ಹೋದಲ್ಲಿ ಈ ಮಧುಕರಿ ನಾಯಕನ ಮೀಶೆಯನ್ನು ತುರಚೆಯ ಬುಲ್ಯೆಂದು ತಿಳಿಯೇ ಉತ್ಸಂಗಿಯೇ. ಬರುತ್ತೇನೆ ಬರುತ್ತೇನೆ, ನಾ ವಿಜಯ ಮಾಲೆಯೊಂದಿಗೆ ಬರುತ್ತೇನೆ. ಒಳ್ಳೆಯದು ಶತ್ರುಘ್ನ ನಾಯಕ್ ಅವರೇ, ನಾಟಕದಲ್ಲೂ ನೀವು ನಿಸ್ಸೀಮರು, ಕೃಷಿಯಲ್ಲೂ ನಿಸ್ಸೀಮರು. ಒಳ್ಳೆಯದು ನಮ್ಮ ಈ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿ ಅನುಭವಗಳನ್ನು ಮತ್ತು ನಮ್ಮ ಕೇಳುಗರಿಗೆ ನಿಮ್ಮ ನಾಟಕದ ಸಂಭಾಷಣೆಯನ್ನು ಹೇಳಿದ್ರಿ, ಮನರಂಜಿಸಿದ್ರಿ. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೃಷಿ ಅನುಭವ ಕುರಿತು ಕೊಪ್ಪಳ ಜಿಲ್ಲಾ ಕನಕಗಿರಿ ತಾಲೂಕು ಗ್ರಾಮದ ಶ್ರೀ ಶತ್ರುಘ್ನ ನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈಗೊಂದು ಕೃಷಿ ಗೀತೆಯನ್ನು ಕೇಳಿ ಬನ್ನಿ. ಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ, 200 ಜೋಡಿ ಕಾಲುಗಳು ಇರುವವು ನನ್ನ ದೇಹದಲ್ಲಿ. ಸಹಸ್ರಪಾದಿಯು ನಾನು ನಿಮ್ಮ ಕಣ್ಣಿನಲ್ಲಿ. ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ, ಹಿಮಗಿರಿಯ ಹಿಡಿದು ವಾರಿದೆಯವರೆಗೆ ನಾನಿರುವೆನು ಎಲ್ಲಿ ಎಂದರಲ್ಲಿ.